ಈ ಸಲ ಮುಂಗಾರು ಸಾಮಾನ್ಯವಾಗಿನೂ ಇರ್ತದ, ಮತ್ತೆ ಸಾಮಾನ್ಯಕ್ಕಿಂತ ಹೆಚ್ಚಿಗೆ ಮಳೆ ಪಡಿತೀವಿ ನಾವು ಅನ್ನುವಂತ ಒಂದು ಆಶಾಭಾವನೆಯನ್ನ ಮೊದಲಿನಿಂದಲೂ ನಮಗೆ ಇಲಾಖೆ ಕೊಡ್ತಾ ಬಂದಿತ್ತು. ಆ ನಂತರ ಏನೇನು ಬೆಳವಣಿಗೆಗಳಾದವು ಈ ನಾಲ್ಕು ತಿಂಗಳಲ್ಲಿ, ಜೂನ್ 1ನೇ ತಾರೀಕಿನಿಂದ ಹಿಡ್ಕೊಂಡು ಸೆಪ್ಟೆಂಬರ್ 30ರ ತನಕ, ಏನು 4 ತಿಂಗಳ ಅವಧಿ ಇರ್ತದ, ಈ ಅವಧಿಯೊಳಗ ಯಾವ ರೀತಿ ಮುಂಗಾರು ವರ್ತನೆ ಮಾಡಿತು ಅನ್ನೋದ್ರ ಬಗ್ಗೆ ಈಗ ಒಂದು ಚಿತ್ರಣವನ್ನ ಇಲಾಖೆಯವರು ನೀಡಿದ್ದಾರೆ. ಅದರ ಬಗ್ಗೆನೆ ನಾವು ಇವತ್ತಿನ ದಿವಸ ಮಾತಾಡೋಣ. ಆತ್ಮೀಯರೇ, ಇಡೀ ದೇಶದೊಳಗ ಈ ಸಲ ಮುಂಗಾರು ಚಲೋ ಆಗ್ತದ, ಹೆಚ್ಚಿಗೆ ಆಗ್ತದ, ಒಳ್ಳೆ ಮಳೆಯನ್ನ ನಾವು ಈ ಸಲ ಪಡಿತೀವಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ಎಲ್ನಿನೋ ಅನ್ನುವಂತಹ ಒಂದು ವಿದ್ಯಮಾನ ಏನಿದೆ, ಶಾಂತ ಮಹಾಸಾಗರದ ಭೂಮಧ್ಯ ರೇಖೆಯ ಸಮೀಪ ಏನು ಶಾಂತ ಮಹಾಸಾಗರ ಇರ್ತೈತಿ, ಅಲ್ಲಿ ಉಷ್ಣ ನೀರಿನ ಪ್ರವಾಹ ಇರುವುದಿಲ್ಲ, ಅಂದ್ರೆ ಅದು ಕಡಿಮೆ ಆಕೋತ್ ಹೋಗ್ತದೆ. ಎಲ್ನಿನೋ ಅನ್ನುವಂತಹ ಏನು ವಿದ್ಯಮಾನ ಇರ್ತದ, ಅದರ ಚಟುವಟಿಕೆ ಕಡಿಮೆಯಾಗಿ ತಟಸ್ಥ ಆಗ್ತದ. ಮುಂದಿನ ದಿನಗಳಲ್ಲಿ ಲಾನಿನಾ ಅನ್ನುವಂತಹ ಇನ್ನೊಂದು ಶೀತ ನೀರಿನ ಪ್ರವಾಹ, ಅದರ ಚಟುವಟಿಕೆ ಕ್ರಿಯಾಶೀಲ ಆಗ್ತದ. ಅದರಿಂದಾಗಿ ನಮಗ ಒಳ್ಳೆ ಮಳೆ ಈ ಸಲ ಬರ್ತದ ಅನ್ನುವಂತಹ ಮಾತನ್ನ ಇಲಾಖೆಯವರು ನಮಗ ಹೇಳ್ಕೋತ ಬಂದಿದ್ರು. ಅದೇ ರೀತಿಯಾಗಿ ಏನಾಯ್ತು ಅಂತಂದ್ರೆ ಈ ಸಲ ನಾವು ಒಳ್ಳೆ ಮಳೆಯನ್ನ ಪಡೆದಿವಿ ಅಂಥೇಳಿ ಮೊದಲಿಗೆ ಹೇಳುವುದಕ್ಕೆ ನಮಗ ಬಹಳ ಸಂತೋಷ ಆಗ್ತದ. ಆದ್ರೆ ಈ ಮಳೆಯಿಂದಾಗಿ ಕಷ್ಟ ನಷ್ಟಗಳು ಕೂಡ ನಾವು ಅನುಭವಿಸಿದ್ದೀವಿ. ಆ ಮಾತು ಬೇರೆ, ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದರೊಳಗ ಈಗೇನಾಗ್ಯದ ಅಂತಂದ್ರೆ ಜಾಗತಿಕ ತಾಪಮಾನದ ಹೆಚ್ಚಳದಿಂದಾಗಿ ಇಂಥ ಒಂದು ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇರುವಂತದ್ದು, ಮತ್ತು ಹೆಚ್ಚಿನ ಪ್ರಮಾಣದ ಮಳೆ ಬೀಳುವಂತದ್ದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಜಾಗತಿಕ ತಾಪಮಾನವನ್ನ ನಾವು ಬಿಟ್ಟು ನೋಡಿದ್ರೆ ಏನು ಭಾರತೀಯ ಹವಾಮಾನ ಇಲಾಖೆಯವರು ನಮಗ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ, ಆ ಮುನ್ಸೂಚನೆಯ ಪ್ರಕಾರನೇ ಈ ಸಲ ಘಟನೆಗಳು ನಡೆದಾವ ಅನ್ನುವಂಥದ್ದು ಬಹಳ ಯೋಚಿಸಬೇಕಾದಂತಹ ಒಂದು ಸಂಗತಿ. ಮತ್ತ ಇಲಾಖೆ ಯಾವ ರೀತಿ ನಿಖರವಾದಂತಹ ಒಂದು ಮಾಹಿತಿಯನ್ನು ನಮಗೆ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಹೆಮ್ಮೆ ಪಡುವಂತಹ ಒಂದು ಸಂಗತಿ ಅಂತ ಹೇಳಬಹುದು. 2005 ಇಲಾಖೆ ಈ ಒಂದು ಮುನ್ಸೂಚನೆಯನ್ನು ನೀಡ್ತಾ ಬಂದಿರುವಂತದ್ದು, ಅಂದ್ರೆ ಈ ಸಲದ ಮುಂಗಾರು ಯಾವ ರೀತಿ ಇರ್ತದ, ಯಾವಾಗ ಕೇರಳ ತೀರಕ್ಕೆ ಬರ್ತದ, ಈ ಎಲ್ಲಾ ವಿಷಯಗಳನ್ನ ಇಲಾಖೆ ಶುರು ಮಾಡಿದ್ದು 2005. ಅಲ್ಲಿಂದ ಇಲ್ಲಿ ತನಕ 19 ವರ್ಷಗಳು ಕಳೆದವ. 19 ವರ್ಷದೊಳಗ ತಮಗೆ ಹೇಳಬೇಕು ಅಂತಂದ್ರೆ 2015 ಒಂದು ಘಟನೆಯನ್ನು ಬಿಟ್ರೆ, ಅಂದ್ರೆ 2015 ಏನು ಮುನ್ಸೂಚನೆ ನೀಡಿದ್ರು ಅದು ಒಂದು ಹೆಚ್ಚು ಕಡಿಮೆ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಉಳಿದ 18 ವರ್ಷಗಳಲ್ಲಿ ಇಲಾಖೆ ಏನು ಮುನ್ಸೂಚನೆ ನೀಡಿತು ಅದರ ಪ್ರಕಾರನೇ ಎಲ್ಲ ಘಟನೆಗಳು ನಡೆದವ, ಮತ್ತ ಮುಂಗಾರು ಅದೇ ರೀತಿಯಾಗಿ ವರ್ತನೆ ತೋರಿದವ ಅನ್ನೋದು ನಮಗ ಭಾರತೀಯರಿಗೆ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಬಹುದು. ಅಂದ್ರೆ ತಂತ್ರಜ್ಞಾನವನ್ನ ಯಾವ ರೀತಿ ಬಳಸಿಕೊಂಡು ನಿಖರವಾದಂತಹ ಒಂದು ಮುನ್ಸೂಚನೆ ನೀಡುವಲ್ಲಿ ಯಶಸ್ವಿಯಾಗಿದೆ ಅನ್ನೋದು ಈ ಒಂದು ಅಂಕಿ ಸಂಖ್ಯೆಗಳಿಂದ ನಮಗ ಗೊತ್ತಾಗುವಂತದ್ದು. ಅದಕ್ಕೆ ನಮ್ಮ ಇಲಾಖೆ ಬಗ್ಗೆ ನಾವು ಹೆಮ್ಮೆ ಪಡಬೇಕು, ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ನಿಖರತೆ ಬಂದೇ ಬರ್ತದ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಕೂಡ ನಮ್ಮೆಲ್ಲರಲ್ಲಿ ಉದ್ಭವ ಆಗುವುದು ಸುಳ್ಳಲ್ಲ ಅಂತ ಹೇಳಿ ಹೇಳಬಹುದು. ಆದ್ಮೇಲೆ ಈ ಸಲ ಸಾಮಾನ್ಯ ಮಳೆ ಇರ್ತದ, ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಇರ್ತದ ಅನ್ನುವಂತಹ ಮಾತನ್ನ ಇಲಾಖೆಯವರು ಹೇಳಿದ್ರು. 96% ವ್ಯಾಪ್ತಿಯೊಳಗ ಸಾಮಾನ್ಯವಾದಂತಹ ಮಳೆ, ಅದಕ್ಕಿಂತ ಏನು ಹೆಚ್ಚಾಗ್ತದ ಅದು ಹೆಚ್ಚಿನ ಮಳೆ ಅನ್ನುವಂಥದ್ದು. 106% ತನಕ ಮಳೆ ಆಗ್ತದ, ಇದರೊಳಗ 4% ಹೆಚ್ಚು ಕಡಿಮೆ ಆಗಬಹುದು ಅನ್ನುವಂತಹ ಮಾತು. ಅದನ್ನ ನಾವೀಗ ನೋಡೋದಾದ್ರೆ ಇಡೀ ದೇಶದೊಳಗ ಸರಾಸರಿಯಾಗಿ 108% ಮಳೆ ಆಗಿದೆ. ಸಾಮಾನ್ಯವಾಗಿ ಒಂದು ವರ್ಷದೊಳಗ ನಮಗೆ 868.6 mm ಮಳೆ ಆಗಬೇಕು, ಆದ್ರೆ ಆಗಿದ್ದು 934.8 mm. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ವಾಯುವ್ಯ ಭಾಗದೊಳಗ 107% ಮಳೆ ಆಗಿದೆ. ಸಾಮಾನ್ಯವಾಗಿ 587.6 mm ಮಳೆ ಆಗಬೇಕು, ಆದ್ರೆ ಆಗಿದ್ದು 628.6 mm. ಮಧ್ಯ ಭಾರತದೊಳಗ 119% ಮಳೆ ಆಗ್ಯದ. ಸಾಮಾನ್ಯವಾಗಿ 978 mm ಮಳೆ ಆಗಬೇಕು, ಆದ್ರೆ ಆದ ಪ್ರಮಾಣ 1168.5 mm. ದಕ್ಷಿಣ ಭಾರತ, ಇನ್ನ ನಾವಿರುವಂತಹ ಒಂದು ಪ್ರದೇಶ, ದಕ್ಷಿಣ ಭಾರತದೊಳಗ 114% ಮಳೆ ಆಗಿದೆ. ಸಾಮಾನ್ಯವಾಗಿ 716.2 mm ಆಗಬೇಕು ಮಳೆ ದಕ್ಷಿಣ ಭಾರತದೊಳಗ, ಆದ್ರೆ ಆಗಿದ್ದು 815.4 mm. ಇನ್ನ ಪೂರ್ವ ಮತ್ತ ಈಶಾನ್ಯ ರಾಜ್ಯಗಳಲ್ಲಿ ಅಲ್ಲಿ ಸಾಕಷ್ಟು ಮಳೆ ಇರ್ತದ. ನಾವು ನೋಡ್ತಾ ಇದ್ದೀವಿ ಅಲ್ಲಿ ಅದ್ಭುತವಾದಂತಹ ಮಳೆ, ಇಡೀ ದೇಶದೊಳಗ ಹೆಚ್ಚಿನ ಮಳೆ ಬೀಳುವ ಪ್ರದೇಶ ಅಲ್ಲದ. ಅಂಥ ಒಂದು ನಾಡಿನೊಳಗ ಈ ಸಲ ಕೊರತೆ ಮಳೆ ಆಗಿದೆ. ಇದೊಂದು ಬೇಸರದ ವಿಚಾರ ಅಂತ ಹೇಳ್ಬೋದು. 86% ಮಳೆ ಈಶಾನ್ಯ ಭಾಗದೊಳಗ ಆಗಿದೆ. ಸಾಮಾನ್ಯವಾಗಿ 1367.3 mm ಮಳೆ ಅಲ್ಲಿ ಆಗಬೇಕು ಪ್ರತಿ ವರ್ಷ. ಆದರೆ ಈ ಸಲ ಆಗಿದ್ದು 1178.7 mm. ಇನ್ನೊಂದು ಮುಖ್ಯವಾದಂತಹ ಒಂದು ಪ್ರದೇಶ ಇದೆ ಅಂತಂದ್ರೆ ಏನು, ಮುಂಗಾರು ಕೋರ್ ಪ್ರದೇಶ ಅಂತೇಳಿ ಅದನ್ನ ಕರೀತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ ಮುಂಗಾರು ಮಳೆ ಅಥವಾ ಮಳೆಯ ಮೇಲೆ ಅವಲಂಬಿತವಾದಂತಹ ಕೃಷಿ ಪ್ರದೇಶಗಳು ನಮ್ಮ ದೇಶದೊಳಗ ಏನದಾವ, ಅಂತಹ ಪ್ರದೇಶಗಳಲ್ಲಿ ಆದಂತಹ ಮಳೆ ಈ ಸಲ ಎಷ್ಟು ಅಂತಂದ್ರೆ 122% ಆಗಿದೆ ಅನ್ನುವಂಥದ್ದು. ಸಾಮಾನ್ಯವಾಗಿ 832.2 mm ಈ ಮಳೆಯನ್ನೇ ಅವಲಂಬಿಸಿದ ಪ್ರದೇಶಗಳಲ್ಲಿ ಆಗಬೇಕು. ಆದರೆ ಈ ಸಲ ಆಗಿದ್ದು 1017.1 mm ಅಂದ್ರೆ 122% ಮಳೆ ಈ ಸಲ ಮಳೆಯನ್ನೇ ಅವಲಂಬಿಸಿದ ಪ್ರದೇಶಗಳಲ್ಲಿ ಆಗಿದೆ. ಇದು ಬಹಳ ಒಳ್ಳೆ ಒಂದು ಸಂಗತಿ ಅಂತ ಹೇಳಿ ಹೇಳಬಹುದು. ಯಾಕಂತಂದ್ರೆ ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ಒಂದು ದೇಶ, ಮಳೆಯನ್ನೇ ಅವಲಂಬಿಸಿರುವಂತಹದ್ದು 70% ಪ್ರದೇಶ ಇವತ್ತು ಮಳೆಯನ್ನೇ ಅವಲಂಬಿಸಿರುವಂತಹದ್ದು 70% ಯಾಕೆ, ಅದಕ್ಕಿಂತ ಹೆಚ್ಚಿನ ಪ್ರದೇಶ ಕೂಡ ಇರಬಹುದು. ಸಾಮಾನ್ಯವಾಗಿ ನಾವು ಹೇಳ್ತಾ ಇರುವಂತಹದ್ದು ಈ ಪ್ರದೇಶಗಳಲ್ಲಿ ಒಳ್ಳೆ ಮಳೆ ಆಯಿತು ಅಂತಂದ್ರೆ ನಮ್ಮ ಕೃಷಿ ಉತ್ಪನ್ನ ಸುಧಾರಣೆ ಆಗ್ತದೆ, ಸಾಕಷ್ಟು ಉತ್ಪನ್ನ ಬರ್ತದೆ, ಅದರಿಂದ ನಮ್ಮ ಆರ್ಥಿಕತೆಗೆ ಕೂಡ ಅನುಕೂಲ ಆಗ್ತದೆ ಅನ್ನುವಂತಹ ಮಾತು ಈ ಒಂದು ಅಂಕಿ ಸಂಖ್ಯೆಯಿಂದ ನಮಗೆ ಗೊತ್ತಾಗ್ತದೆ. ಒಳ್ಳೆ ಒಂದು ವರ್ತನೆ ಈ ಸಲ ಮುಂಗಾರು ಹಂಗಾಮಿನೊಳಗೆ ನಾವು ನೋಡೋದಕ್ಕೆ ಸಿಗುತ್ತಾ ಇದೆ. ದೇಶದೊಳಗೆ ಒಟ್ಟು 36 ಹವಾಮಾನ ಉಪವಿಭಾಗಗಳದಾವ, ದೇಶವನ್ನ ಹಂಗ ವಿಂಗಡಣೆ ಮಾಡಿದ್ದಾರೆ. ಈ 36 ವಿಭಾಗಗಳಲ್ಲಿ 2 ವಿಭಾಗದೊಳಗೆ ಅತಿ ಹೆಚ್ಚಿನ ಮಳೆ ಆಗಿದೆ. ಈ 2 ವಿಭಾಗಗಳು 9% ದೇಶದ ಪ್ರದೇಶವನ್ನ ಕವರ್ ಮಾಡ್ತಾ ಇದ್ದಾವೆ. 10 ಉಪವಿಭಾಗಗಳಲ್ಲಿ ಹೆಚ್ಚಿನ ಮಳೆಯಾಗಿದೆ. ಈ 10 ವಿಭಾಗಗಳು 26% ಪ್ರದೇಶವನ್ನ ವ್ಯಾಪಿಸಿದ್ದಾವೆ. ಇನ್ನು 21 ಉಪವಿಭಾಗಗಳಲ್ಲಿ ಸಾಮಾನ್ಯವಾದಂತಹ ಒಂದು ಮಳೆಯಾಗಿದೆ. ದೇಶದ 54% ಪ್ರದೇಶ ಈ 21 ಉಪವಿಭಾಗಗಳಲ್ಲಿ ವ್ಯಾಪಿಸಿದೆ ಅಂತ ಹೇಳ್ಬೋದು. ಕೇವಲ 3 ಉಪವಿಭಾಗಗಳಲ್ಲಿ ಕೊರತೆ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ಈ 3 ಉಪವಿಭಾಗಗಳು ಅಂತಂದ್ರೆ ಪಂಜಾಬ್, ಅರುಣಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಪ್ರದೇಶಗಳೇನದಾವ, ಇಲ್ಲಿ ಕೊರತೆ ಮಳೆ ಆಗಿದೆ. 11% ಪ್ರದೇಶ ಈ ಒಂದು ಉಪವಿಭಾಗಗಳಲ್ಲಿ ಹಂಚಿಕೆ ಆಗದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಈ ಒಂದು ಚಿತ್ರಣವನ್ನ ನೋಡಲಾಗಿ ಕೇವಲ 3 ಪ್ರದೇಶಗಳು, 36 ಹವಾಮಾನ ಉಪವಿಭಾಗಗಳಲ್ಲಿ ಕೇವಲ 3 ಉಪವಿಭಾಗಗಳಲ್ಲಿ ನಾವು ಕೊರತೆ ಮಳೆಯನ್ನ ನೋಡ್ತಾ ಇದ್ದೀವಿ. ಉಳಿದ 33 ಉಪವಿಭಾಗಗಳಲ್ಲಿ ಒಳ್ಳೆ ಮಳೆ ಬಂದಿರುವುದು ನಮ್ಮ ಗಮನದೊಳಗ ಇರಲಿ. ದೇಶದೊಳಗೆ ಈಗಾಗಲೇ ಹೇಳಿದೆ 108% ಮಳೆ ಈ ಸಲ ಆಯಿತು ಅಂತ ಹೇಳಿ. ತಿಂಗಳವಾರು ನಾವು ನೋಡೋದಾದ್ರೆ ಜೂನ್ ತಿಂಗಳಲ್ಲಿ 89% ಮಳೆ ಆಯಿತು, ಜುಲೈ ತಿಂಗಳಲ್ಲಿ 109% ಮಳೆ ಆಯಿತು, ಆಗಸ್ಟ್ ತಿಂಗಳಲ್ಲಿ 115% ಮಳೆ ಆಯಿತು, ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ 112% ಮಳೆ ಆಯಿತು. ಸಾಮಾನ್ಯವಾಗಿ ಈ 2 ತಿಂಗಳು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಒಳ್ಳೆ ಮಳೆ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಈ ಸಲ ಕೂಡ ನಾವು ಆ ಚಿತ್ರವನ್ನ ನೋಡ್ತಾ ಇದ್ದೀವಿ. ನಿಮಗೆ ನೆನಪು ಮಾಡಿ ಕೊಡೋದಾಯ್ತಪ್ಪ ಅಂತಂದ್ರೆ ಮುಂಗಾರು ಶುರುವಾದಂತಹ ಸಂದರ್ಭದೊಳಗೆ ಸರಿಯಾದ ಸಮಯಕ್ಕೆ ಅಥವಾ ಅದಕ್ಕಿಂತ ಮೊದಲನೇ ಎಲ್ಲ ಶುರು ಆಗಿಬಿಡ್ತು. ಅಂಡಮಾನ್ ನಿಕೋಬಾರ್ದೊಳಗೆ ಸಾಮಾನ್ಯವಾಗಿ ಮೇ ಮಧ್ಯಭಾಗದೊಳಗೆ ಮಾನ್ಸೂನ್ ಮಾರುತಗಳ ಸಂಚಲನ ಶುರುವಾಗ್ತದೆ. ಈ ಸಲ ಜಲ್ದಿನೇ ಶುರು ಆಯಿತು. 2 ದಿವಸ ಮೇ 19 ಚಲನವಲನಗಳು ಶುರುವಾದವು. ಅದರ ನಂತರ ಕೇರಳ ತೀರಕ್ಕೆ 31 ತಾರೀಕಿಗೆ ಬರ್ತದೆ ಅಂತೇಳಿ ಹವಾಮಾನ ಇಲಾಖೆಯವರು ಒಂದು ಮುನ್ಸೂಚನೆಯನ್ನು ನೀಡಿದ್ರು. ಇದರೊಳಗೆ 4 ದಿವಸಗಳ ಏರುಪೇರು ಯಾವತ್ತೂ ಇದ್ದೇ ಇರ್ತದೆ. ಅವ್ರು ಕೊಡೋದೇನಪ್ಪ ಅಂತಂದ್ರೆ ಪ್ಲಸ್ ಆರ್ ಮೈನಸ್ 4 ದಿವಸಗಳು ಅಂತೇಳಿ. ಆದ್ರೆ 31 ಬರುವಂತಹ ಮುಂಗಾರು ಕೇರಳ ತೀರಕ್ಕೆ 30 ತಾರೀಕಿಗೆ ಬಂತು. ಸಾಮಾನ್ಯವಾಗಿ ತಮಗೆ ಗೊತ್ತಿರುವಂಗ 1 ತಾರೀಕು ಕೇರಳ ತೀರಕ್ಕೆ ಬರ್ತದೆ. ಆ ನಂತರ ಇಡೀ ದೇಶವನ್ನ 8 ತಾರೀಕಿನ ತನಕ ವ್ಯಾಪಿಸಿಕೊಂಡು ಬಿಡುತ್ತದೆ. ಈ ಸಲ ಏನಾಯ್ತು ಅಂತಂದ್ರೆ 30 ಕೇರಳ ತೀರಕ್ಕೆ ಬಂತು. ಆ ನಂತರ ಎಲ್ಲಿಯೂ ಅಡೆತಡೆ ಆಗಲಿಲ್ಲ, ಮುಂಗಾರು ಮಾರುತಗಳ ಚಲನೆಗೆ ಎಲ್ಲಿಯೂ ಅಡೆತಡೆ ಆಗಲಿಲ್ಲ. ಇಡೀ ದೇಶವನ್ನ 2 ತಾರೀಕಿನ ತನಕ ವ್ಯಾಪಿಸಿಕೊಂಡು ಬಿಟ್ಟು, ಅಂದ್ರೆ ಸುಮಾರು 6 ದಿವಸಗಳ ಮೊದಲೇ ಇಡೀ ದೇಶವನ್ನೆಲ್ಲ ವ್ಯಾಪಿಸಿಕೊಂಡು ಬಿಟ್ಟು ಅಂಥೇಳಿ ಇಲಾಖೆ ಒಂದು ದಾಖಲೆ ನಮಗೆ ನೀಡ್ತಾ ಇದೆ. ಯಾವ ರೀತಿ ಜಲ್ದಿ ಬಂತೋ ಅದೇ ರೀತಿಯಾಗಿ ಇಡೀ ದೇಶವನ್ನು ವ್ಯಾಪಿಸಿಕೊಂಡು ನಮ್ಮ ಭಾಗದೊಳಗೆ ತಾವು ನೆನಪಿಟ್ಟುಕೊಂಡಿರಬಹುದು. 5, 6, 7 ಈ 3 ದಿನಗಳ ಅವಧಿಯೊಳಗೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮುಂಗಾರು ಪ್ರವೇಶ ಆಗಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿತು. ಆ ನಂತರ ನಮ್ಮ ಚಟುವಟಿಕೆಗಳು ಶುರುವಾದವು, ಬಿತ್ತನೆ ಚಟುವಟಿಕೆಗಳು. ಆ ನಂತರ ಆದದ್ದೆಲ್ಲ ಈಗ ಇತಿಹಾಸ ಅಂತೇಳಿ ಹೇಳಬಹುದು. ಇಡೀ ದೇಶವನ್ನ ಜಲ್ದಿನೇ ವ್ಯಾಪಿಸಿಕೊಂಡು ಬಿಟ್ಟಂತಹ ಮುಂಗಾರು ಸ್ವಲ್ಪ ತಡ ಆಗಿನೇ ಮರಳಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮುಂಗಾರು ಮಳೆಯ ಹಿಂತೆಗೆತ ಅಂತ ಹೇಳಿ ಕರೀತಾ ಇದ್ದಾರೆ, ವಿತ್ಡ್ರಾಲ್ ಅಂತ ಹೇಳಿ ಕರೀತಾ ಇದ್ದಾರೆ. ಅಂದ್ರೆ ರಾಜಸ್ಥಾನದ ಏನು ಪ್ರದೇಶಗಳದಾವ ಅಲ್ಲಿ ತನಕ ದೇಶದೊಳಗೆ ಸಂಪೂರ್ಣವಾಗಿ ವ್ಯಾಪಿಸಿದಂತಹ ಒಂದು ಸೂಚನೆ ನಮಗೆ ಸಿಗ್ತದೆ. ರಾಜಸ್ಥಾನ, ಗುಜರಾತ್, ಆಮೇಲೆ ಹರಿಯಾಣ, ಈ ಪ್ರದೇಶಗಳು ಸಂಪೂರ್ಣವಾಗಿ ಆದ ನಂತರ ಮುಂದೆ ಏನು ಮಾರುತಗಳು ಮುಂದುವರಿತಾವ, ಈ ಭಾಗ ಸಂಪೂರ್ಣವಾಗಿ ಕವರ್ ಆದ ನಂತರ ಇಡೀ ದೇಶವನ್ನ ವ್ಯಾಪಿಸಿದೆ ಅಂತೇಳಿ ನಾವು ತಿಳ್ಕೋತೀವಿ. ಅದು ಜುಲೈ 2ನೇ ತಾರೀಕಿನ ದಿವಸ ಆಯಿತು. ಆ ನಂತರ ಸಾಮಾನ್ಯವಾಗಿ ಮುಂಗಾರು ಮಳೆಯ ಚಟುವಟಿಕೆಗಳು ನಡೆದಿರ್ತಾವ. ಅಬಾಧಿತವಾಗಿ ಈ ಸಲ ಮುಂಗಾರು ಚಟುವಟಿಕೆಗಳು ನಡೆದು ಮತ್ತು ಸಾಕಷ್ಟು ಪ್ರಮಾಣದ ಮಳೆಯನ್ನು ನಾವು ಈ ಸಂದರ್ಭದೊಳಗೆ ನೋಡಿದ್ವಿ. ಅದರ ನಂತರ ಸೆಪ್ಟೆಂಬರ್ ಕೊನೆಗೆ ಈ ಮುಂಗಾರು ಅವಧಿ ಮುಗೀತದ. ಅಂದ್ರೆ ಮುಂಗಾರು ಮಾರುತಗಳು ಎಲ್ಲಿ ತನಕ ಹೋಗಿದ್ವಲ್ಲ ಅಲ್ಲಿಂದ ಮತ್ತೆ ವಾಪಸ್ ಹಿಂದೆ ಬರುವಂತಹ ಒಂದು ಪ್ರಕ್ರಿಯೆ ನಡೀತದೆ. ಅದಕ್ಕೆ ವಿತ್ಡ್ರಾವಲ್ ಅಂತ ಹೇಳಿ ಕರೀತಾ ಇದ್ದಾರೆ, ಹಿಂತೆಗೆತ ಅಂತ ಹೇಳಿ ಕರೀತಾ ಇದ್ದಾರೆ. ಅದು ಒಂದು 6 ದಿವಸ ತಡ ಆಗಿ ಶುರುವಾಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸಲ ಸಾಮಾನ್ಯವಾಗಿ ಸೆಪ್ಟೆಂಬರ್ 17ಕ್ಕೆ ರಾಜಸ್ಥಾನದಿಂದ ಎಲ್ಲಾ ಮಾರುತಗಳು ಹಿಂದೆ ಬರಬೇಕು, ಆದರೆ ಈ ಸಲ ಸೆಪ್ಟೆಂಬರ್ 23ಕ್ಕೆ ಆ ಪ್ರಕ್ರಿಯೆ ಶುರುವಾಗಿ ಈಗ ಬಹಳಷ್ಟು ಪ್ರದೇಶಗಳಿಂದ ಮುಂಗಾರು ಹಿಂತೆಗೆತ ಕಂಡಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಹಿಂಗಾರು ಹಿಂದೆ ಬರುವಂತಹ ಅವಕಾಶಗಳೇನದಾವ ಆ ಅವಕಾಶಗಳಿಗೆ ಸಾಕಷ್ಟು ಅನುಕೂಲಕರವಾದಂತಹ ವಾತಾವರಣ ಅದ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಒಂದು 6 ದಿವಸ ಅಲ್ಲಿ ತಡ ಆಯಿತು, ಮತ್ತ ಈ ಸಲ ಮುಂಗಾರು ಜಲ್ದಿನೇ ಬಂತು. ಇದರ ಜೊತೆಗೆ ಎಲ್ನಿನೋ ಅನ್ನುವಂತಹ ಏನು ವಿದ್ಯಮಾನ ಅದರ ಪರಿಣಾಮ ಕೂಡ ಕಡಿಮಿತ್ತು. ಆಮೇಲೆ ಲಾನಿನಾ ಅನ್ನುವಂತಹದ್ದೇನದ ಶೀತ ಪ್ರವಾಹ ಅದು ಕ್ರಿಯಾಶೀಲ ಆಯಿತು ಅಂತಂದ್ರೆ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತದ ಅನ್ನುವಂತಹ ಸೂಚನೆಯನ್ನು ತಜ್ಞರು ಕೊಟ್ಟಿದ್ರು. ಲಾನಿನಾ ಬಗ್ಗೆ ಇನ್ನೂ ಸಂಪೂರ್ಣವಾದಂತಹ ಒಂದು ಮಾಹಿತಿ ಇಲ್ಲ, ಆದರೆ ಅಂಥದೇ ವಾತಾವರಣ ನಿರ್ಮಾಣ ಆಗಿದ್ದಕ್ಕೆ ಒಳ್ಳೆ ಮಳೆಯನ್ನ ನಾವು ಈ ಸಲ ಪಡೆದಿವಿ ಅನ್ನುವಂತಹ ಮಾತು ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಏನೇ ಆಗಲಿ ಒಟ್ಟಿನೊಳಗೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಈ ಸಲ ನಾವು ಅನ್ಕೊಂಡಿದ್ವಿ, ಅದನ್ನ ನಾವು ನಮ್ಮ ಕಾರ್ಯಕ್ರಮದೊಳಗೂ ಕೂಡ ಒತ್ತಿ ಹೇಳಿದ್ವಿ, ಈ ಸಲ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಸಾಮಾನ್ಯ ಮಳೆ ಆಗ್ತದೆ ಮತ್ತು ಅದಕ್ಕಿಂತ ಹೆಚ್ಚಿನ ಮಳೆ ಆಗ್ತದೆ, ಅದರ ಕೊರತೆ ಮಳೆ ಆಗುವುದಿಲ್ಲ ಅನ್ನುವಂತಹ ಮಾತನ್ನ ನಾವು ಪದೇ ಪದೇ ತಮ್ಮ ಒಂದು ಭರವಸೆಯನ್ನ ಬೆಂಬಲಿಸುವುದಕ್ಕ ತಮ್ಮಲ್ಲಿ ಆಶಾಭಾವನೆ ಮೂಡಿಸುವುದಕ್ಕ ಈ ಮಾತನ್ನ ನಾವು ಮೆಲಮೆಲ ಹೇಳ್ತಾ ಇದ್ವಿ. ಅದೇ ಪ್ರಕಾರವಾಗಿ ಈಗ ಏನು ವಾತಾವರಣದ ವರ್ತನೆಯನ್ನ ನಾವು ನೋಡ್ತಾ ಇದ್ದೀವಿ, ಮಾನ್ಸೂನ್ ವರ್ತನೆಯನ್ನು ನೋಡ್ತಾ ಇದ್ದೀವಿ, ಅದು ನಿಜವಾಗಿಯೂ ಕನಸೇನಿತ್ತು, ಅದು ನನಸಾಗ್ಯದ ಅಂತೇಳಿ ಹೇಳಬಹುದು. ಆದ್ರೆ ಇದೇ ಸಂದರ್ಭದೊಳಗೆ ಏನಾಗ್ತದಪ್ಪ ಅಂತಂದ್ರೆ ಮಳೆಯ ಹಂಚಿಕೆ ಅನ್ನುವಂಥದ್ದೇನದ ಅದು ನಮಗೆ ತೊಂದರೆ ಕೊಟ್ಟಿರುವಂತಹದ್ದು. ಮಳೆಯ ಹಂಚಿಕೆ ಏನದ ಅದು ನಿಜವಾಗಿಯೂ ನಮಗೆ ಆತಂಕ ಮೂಡಿಸಿರುವಂತಹ ಒಂದು ಸಂಗತಿ ಅಂತ ಹೇಳಿ ಹೇಳಬಹುದು. ಇಡೀ ವರ್ಷದೊಳಗೆ ಸುಮಾರು 600 ಮಿಲಿಮೀಟರ್ನಷ್ಟು ಮಳೆ ನಮ್ಮಲ್ಲಿ ಆಗಬೇಕು, ಆದ್ರೆ ಕೆಲವೊಮ್ಮೆ ಏನಾಗ್ತಾ ಇದೆ ಅಂತಂದ್ರೆ ಒಂದೇ ದಿವಸ 100-200 ಮಿಲಿಮೀಟರ್ನಷ್ಟು ಮಳೆ ಆಗುದನ್ನ ನಾವು ನೋಡ್ತಾ ಇದ್ದೀವಿ. ಒಂದು ವರ್ಷದ ಮಳೆ ಕೇವಲ 2-3 ದಿವಸಗಳಲ್ಲಿ ಬರುವುದನ್ನ ನಾವು ನೋಡ್ತಾ ಇದ್ದೀವಿ. ಇಂತಹ ಘಟನೆಗಳು ಸಾಕಷ್ಟು ನಮ್ಮಲ್ಲಿ ನಡೆದಾವ. ಆ ಬಗ್ಗೆ ಕೂಡ ಇಲಾಖೆಯವರು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಂಡಮಾರುತಗಳು ಎಷ್ಟು ಬಂದವು, ಚಂಡಮಾರುತಗಳು ಹೆಂಗ ಬಂದವು, ವಾಯುಭಾರ ಕುಸಿತಗಳು ಎಷ್ಟಾದವು, ಅದರಿಂದ ಆದಂತಹ ಪರಿಣಾಮಗಳು, ಮತ್ತ ಭಾರಿ ಮಳೆಯಾದಂತಹ ಅತಿ ಭಾರಿ ಮಳೆಯಾದಂತಹ ಘಟನೆಗಳು ಎಷ್ಟು ನಡೆದವು, ಈ ಎಲ್ಲ ಮಾಹಿತಿಯನ್ನ ನಮಗೆ ಭಾರತೀಯ ಹವಾಮಾನ ಇಲಾಖೆಯವರು ನೀಡಿದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ನಾವು ಅದರ ಬಗ್ಗೆನೇ ವಿಚಾರ ಮಾಡೋಣ. ಯಾಕೆ ಮಳೆ ಹೆಚ್ಚಾಗ್ತಾ ಇದೆ, ಯಾಕೆ ವಾಯುಭಾರ ಕುಸಿತಗಳು ಹೆಚ್ಚಾಗ್ತಾ ಇದ್ದಾವೆ, ಯಾಕೆ ಚಂಡಮಾರುತಗಳು ಹೆಚ್ಚಾಗ್ತಾ ಇದ್ದಾವೆ, ಎಲ್ಲ ವಿಚಾರಗಳನ್ನ ನಾವು ಮುಂದಿನ ಸಂಚಿಕೆ ಒಳಗೆ ನೋಡೋಣಂತ. ಈ ಒಂದು ಸಂಚಿಕೆ ಒಳಗೆ ನಾವು ಇದರ ಬಗ್ಗೆ ಮಾತ್ರ ವಿಚಾರ ಮಾಡಿದ್ವಿ. ಈ ಸಲದ ಮುಂಗಾರು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಕೊಟ್ಟಂತಹದ್ದು ನಾವು ನಿಮಗೆ ತಲುಪಿಸಿದ್ದೀವಿ. ಒಟ್ಟಾರೆಯಾಗಿ ಸಂತೋಷದಾಯಕವಾದಂತಹ ಒಂದು ವಾತಾವರಣ ಅದ ಅಂತ ಹೇಳಿ ಹೇಳಬಹುದು. ಆದ್ರೆ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಅದು ಕೂಡ ಬೇಸರ ತರುವಂತಹ ಒಂದು ಸಂಗತಿ ಅಂತ ಹೇಳಿ ಹೇಳಬಹುದು. ಆದ್ರೆ ಇದಕ್ಕೆಲ್ಲ ನಾವು ಸಿದ್ಧರಾಗಿ ಇರಲೇಬೇಕಾಗ್ತದೆ. ಈ ಮುನ್ಸೂಚನೆ ಅನ್ನುವಂಥದ್ದೇನದ, ಇಷ್ಟು ನಿಖರವಾದಂತಹ ಒಂದು ಮುನ್ಸೂಚನೆ ಭಾರತೀಯ ಹವಾಮಾನ ಇಲಾಖೆಯವರು ಇಲ್ಲಿ ತನಕ ಎಡೆಬಿಡದೆ ನಮಗೆ ಕೊಟ್ಟಿದ್ದಾರೆ. ಒಂದೇ ಒಂದು ವರ್ಷ ಬಿಟ್ಟರೆ ಉಳಿದ ಎಲ್ಲ ವರ್ಷಗಳಲ್ಲಿ ನಿಖರವಾದಂತಹ ಒಂದು ಮಾಹಿತಿ, ಅದು ಚಂಡಮಾರುತದ ಮಾಹಿತಿ ಇರಬಹುದು, ವಾಯುಭಾರ ಕುಸಿತದ ಮಾಹಿತಿ ಇರಬಹುದು, ಮಳೆಯ ಪ್ರಮಾಣದ ಮಾಹಿತಿ ಇರಬಹುದು, ಎಲ್ಲ ಏನು ಘಟನೆಗಳದಾವಲ್ಲ ಅವು ಹೆಚ್ಚು ಕಡಿಮೆ ನಮಗೆ ನಿಜ ಆಗಿ ಅವುಗಳನ್ನು ಎದುರಿಸುವಂತಹ ಒಂದು ಪ್ಲಾನ್ ನಮಗೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಏನು ಕಲ್ಪಿಸಿಕೊಟ್ಟಂಗಾಗದಲ್ಲ, ಅದಕ್ಕೆ ನಾವು ಧನ್ಯವಾದ ಹೇಳಲೇಬೇಕಾಗ್ತದೆ ಇಲಾಖೆಗೆ ಮತ್ತು ತಜ್ಞರಿಗೆ, ವಿಜ್ಞಾನಿಗಳಿಗೆ. ಅದರ ಜೊತೆಗೆ ನಮ್ಮ ಎಲ್ಲಾ ರೈತರಿಗೂ ಕೂಡ ಈ ಸಂದರ್ಭದೊಳಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ಈ ಒಂದು ಮಾಹಿತಿಯನ್ನ ತಾವು ಉಪಯೋಗ ಮಾಡಿಕೊಂಡು ಸಾಧ್ಯ ಆದಷ್ಟು ತಮಗ ನುಕ್ಸಾನು ಕಡಿಮೆ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗೆ ತಾವೇನು ಕೆಲಸ ಮಾಡ್ತಾ ಇದ್ದೀರಿ, ಅದಕ್ಕೆ ನಾವು ಆನಂದವನ್ನ ವ್ಯಕ್ತ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಇಲ್ಲಿ ತನಕ ನಾವು ಈ ವರ್ಷದ ಮುಂಗಾರು ಯಾವ ರೀತಿ ಇತ್ತು ಅನ್ನುವಂಥ ವಿಚಾರದೊಳಗೆ ಭಾರತೀಯ ಹವಾಮಾನ ಇಲಾಖೆಯವರು ನೀಡಿದಂತಹ ವರದಿಯನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡಿದ್ವಿ. ತಾವು ಅನೇಕರು ತಮ್ಮ ಅನಿಸಿಕೆಗಳನ್ನ ವಿಚಾರಗಳನ್ನ ನಮಗೆ ಹೇಳಿದ್ದೀರಿ, ಆಡಿಯೋ ಕಳಿಸಿದ್ದೀರಿ, ವಿಡಿಯೋ ಕಳಿಸಿದ್ದೀರಿ, ತಮ್ಮ ಧ್ವನಿ ಮುದ್ರಣ ಮಾಡಿ ನಮಗೆ ಕಳಿಸಿದ್ದೀರಿ. ತಮ್ಮ ಧ್ವನಿಯನ್ನ ಈಗ ನಾವು ಕೇಳೋಣ. ಎನ್ ಗಣಕಲ್ ಗ್ರಾಮದ ಶೇಖರಪ್ಪ ಬಾಗ್ಲಿ ಮಾತನಾಡಿರುತ್ತೇನೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಎನ್ ಗಣಕಲ್ ಗ್ರಾಮದ ಕಳೆದ ಎರಡು ವಾರದಿಂದ ನಮ್ಮ ಊರಿನಿಂದ ಸುತ್ತ 10-12 ಕಿಲೋಮೀಟರ್ ವರೆಗೆ ಯಾವುದೇ ಮಳೆ ಅಂತ ಬಿದ್ದಿಲ್ಲ. ಶುಕ್ರವಾರ ದಿನ ಒಳ್ಳೆ ಮಳೆ ಬಂದಿತ್ತು, ಆದ್ರೆ ನಮ್ಮಲ್ಲಿ ಸ್ವಲ್ಪ ಒಂದು 4-5 ಉದ್ರಿ ನಮ್ಮ ಮಾನವಿ ತಾಲೂಕು ಭಾಗ ಕವತಾಳ ಹಾಲಾಪುರ ಆ ಭಾಗ ಹೋಯ್ತು, ಮತ್ತು ಕೆಳಗಡೆ ಶಕ್ತಿನಗರ್ ಆಂಧ್ರ ಬೌಂಡ್ರಿಗೆ ಹೋಯ್ತು. ಆದ್ರೆ ನಮಗೆ ಒಳ್ಳೆ ಮಳೆ ಬರಲ್ಲ. ನಮಗೆ ಮಳೆ ಬರಲಾರದೇ ಒಂದು ಖುಷಿ, ಏಕೆಂದ್ರೆ ನಮ್ಮ ಊರಿನ ಸುತ್ತ 10-12 ಕಿಲೋಮೀಟರ್ ಅಲ್ಲಿ ಒಳ್ಳೆ ಹತ್ತಿ ಹೊಡೆದು ಹತ್ತಿ ಬಿಡಿಸುವ ಕಾರ್ಯಕ್ರಮಗಳವ. ಆದ್ರೆ ನಮ್ಮಲ್ಲಿ ಒಂದು ಎಕರೆಗೆ 10-12 ಕ್ವಿಂಟಲ್ ವರೆಗೆ ಇಳುವರಿಯನ್ನು ಬಂದಿದೆ. ಆದರೆ ನಾನು ಮೊದಲನೇ ಸಲ ಮೇಘ ಸಂದೇಶದಲ್ಲಿ ಹೇಳಿದ್ದೆ, ನಮ್ಮ ಭಾಗದಲ್ಲಿ ರೋಣಿ ಮಳೆ ಬಂದದ್ದು ನಮ್ಮ ಪ್ರಥಮ ನನ್ನ ನೆನಪಿಗೆ ಅಂತ ಹೇಳಿದ್ವಿ. ರೋಣಿ ಮಳೆ ಬಂದರೆ ನಮಗ್ ಬಹಳ ಒಳ್ಳೆ ಮಳೆ ಆಗ್ತದೆ, ಒಳ್ಳೆ ಬೆಳೆ ಬರ. ಅದಕ್ಕಾಗಿ ರೋಣಿ ಮಳೆಯಲ್ಲಿ ನಮ್ಮ ಬೀಜಗಳನ್ನು ಇಟ್ಟಾಗ ಎಷ್ಟು ನಮ್ಮ ತಾಲೂಕಿನಲ್ಲಿ ಇಟ್ಟರೆ ಅವರು ಎಲ್ಲಾ ರೈತರು 12-15 ಕ್ವಿಂಟಲ್ ವರೆಗೆ ಒಣ ವ್ಯವಸಾಯದಲ್ಲಿ ಬರುತ್ತಿದೆ. ಇನ್ನೂ ಒಂದು ವಾರ ಮಳೆ ಬರಲ್ಲ ಅಂದ್ರೆ ನಮ್ಮ ಎಲ್ಲಾ ರೈತರು 70% ಫಸಲನ್ನು ಮನೆಯಲ್ಲಿ ತೆಗೆದುಕೊಂಡಿರ್ತಾರೆ. ಆದ್ರೆ ಉಳಿದ 20% ಏನೋ ಅದು ಈಗ ಬರೋದಲ್ಲ, ದೀಪಾವಳಿ ನಂತರ ಬರುತ್ತದೆ. ಅದಕ್ಕೆ ಯಾಕಂದ್ರೆ ಮೇಲೆ ಕಾಯಿ ಈಗ ಹೊಡೆಯಲ್ಲ. ಆದ್ರೆ ಇದೊಂದು ವಾರ ಮಳೆ ಬರಲ್ಲ ಅಂದ್ರೆ ನಮ್ಮ ರೈತರದು ಮಾಡ ಎಲ್ಲ ಮನೆ ಸೇರಿದಂತೆ ಅದು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಈ ತರ ಹೊರಪಾಗಿ ನಮ್ಮ ರೈತರು ಕುಶಲಿಂದ ಅದಕ್ಕೆ ಯಾವತ್ತು ಪ್ರಕೃತಿಗೆ ನಾವು ವಿರುದ್ಧ ಮಾತಾಡಬಾರದು, ಅದಕ್ಕೆ ನಾವು ಹೊಂದಿಕೊಂಡು ಹೋಗುವಂತೆ ತಿಳಿದುಕೊಳ್ಳಬೇಕಂತ ಇವತ್ತು. ನಮಗೆ ಇನ್ನ ಒಂದು ವಾರ ಮಳೆ ಬರದಿದ್ದರು ಬಹಳ ಸಂತೋಷ. ಒಂದು 40% ರೈತರದು ಮಾಲಿದೆ, ಅದೊಂದು ತೆಗೆದುಕೊಂಡು ಬಿಟ್ರೆ ನಮ್ಮ ರೈತರು ಈ ವರ್ಷದಲ್ಲಿ ಬರುವಂತ ಮಾಲನ್ನು ಮನೆಯಲ್ಲಿ ಸೇರಿಸಿಕೊಂಡಂಗಾಗುತ್ತದೆ. ಈ ವಾರ ಸಂಪೂರ್ಣ ಹೊರಪಾಯ್ತಂದ್ರೆ ನಮ್ಮ ರೈತರ ಮನೆಯಲ್ಲಿ ಮಂದಾಸ ಮೂಡುತ್ತದೆ. ಎಲ್ಲಾ ಕೇಳುವವರು ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಕಾರ್ಯಕ್ರಮ ರೂಪಿಸಿ ನಡೆಸಿ ನಮಗೆ ಮಾರ್ಗದರ್ಶನ ಮಾಡಿದಂತ ಸ್ವಾಮಿಶೇಖರ್ಗಳಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸಿರುತ್ತೇನೆ. ಯಾದಗಿರಿ ಜಿಲ್ಲೆ ತುರುಪುರ ತಾಲೂಕು ಕಕ್ಕೆರದಲ್ಲಿ ಮಳೆ ಆಗ್ತಾ ಇದೆ ಸರ್. ಮಳೆ ಅವಶ್ಯಕತೆ ಇತ್ತು, ಮಳೆ ತುಂಬಾ ಅನುಕೂಲ ಆಯಿತು, ಗುಡುಗು ಸಹಿತ ಮಳೆ ಆಗ್ತಾ ಇದೆ. ನಮಸ್ಕಾರ ಸರ್, ಇಂಡಿ ತಾಲೂಕು ರೋಡಿಗೆಯಿಂದ ಶರಣ ಬೋಲೇಶ್ವರ ಮಾತಾಡವ್ರಿ. 7-20 ಒಂದ್ಜರ ಗಾಳಿ ಪಾಳಿ ಭರ್ಚರಿ ಬತ್ತರಿ ಸರ್, ಬಂದ್ ಗಟ್ಟಿ ನೆಲದಾಗ ಒಂದ್ಜರಾನೇ ನೀರ ಹರಿದಂಗ ಆಗೋದಕ್ಕೆ ಕಟ್ ಆಯ್ತ್ರಿ ಸರ್. ಹಂಗೇನಾಗಿಲ್ರಿ, ಒಟ್ಟ ಒಂದ್ ಸ್ವಲ್ಪ ಇದು ಆಗ್ಯಾವ್ರಿ, ನೀರಿಗೆ ಬಂದಿದ್ದು ಗುಣ ಆಗ್ಯಾದ್ರಿ ಸರ್. ನಮಸ್ಕಾರ ಸರ್. ಬಿಜಾಪುರ ಜಿಲ್ಲಾ ಚರ್ಚನ್ ತಾಲೂಕು ಸರ್, ನಂದ್ರಿಗೆಯಲ್ಲಿ ಭಾರಿ ಮಳೆ ನಡೆದ ಸರ್. 1/2 ಗಂಟೆ ಸರ್ ಏಕ್ತಾಕ್ ಗುಡುಗು ಮಿಂಚಿನಿಂದ ಸುರಿಮಳಿ ಕೂಡಿದ ಮಳೆ ಭಾರಿ ಆಗಿದೆ ಸರ್. ಸರ್ ಅಂದ್ರೆ ಸರ್ 2ನೇ ತಾರೀಕಿಗೆ 3ನೇ ತಾರೀಕಿಗೆ 4ನೇ ತಾರೀಕಿಗೆ ಭಾರಿ ಮಳೆ ಆಗುತ್ತೆ ಅಂತ ಸರ್. ಸರ್ 2 ದಿನ ಸರ್ ಗ್ಯಾರಂಟಿ ಆಗದ ಸರ್ ಅಂದ್ರೆ ಸರ್ ಭರವಸೆ ಗೊತ್ತಿದ್ದೇವೆ ಸರ್. ನಾವು ತೊಗರಿ ನೀರು ಬೀಳಾರೆ ಅಗದಿ ಒಳ್ಳೆ ಮಳೆ ಆಯ್ತು ಸರ್, ಫುಲ್ ಮಳೆ ಆಗಿದೆ ಸರ್, ಹಸಿ ಮಳೆ ಈಗಿನ ರಾತ್ರಿ ಆಗುತ್ತೆ ಅಂತ ಸದ ಸರ್. ಎಲ್ಲಾ ರೈತರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಸರ್. ನಮಸ್ಕಾರ ಸರ್, ನಾವು ಲಾಡವಂತಿದಿಂದ ಬಾಲಾಜಿ ಮಂಗಿ ಮಾತಾಡ್ತೀವ್ರಿ ಸರ್. ಈಗ ಮಳೆ ನಿಂದರ್ಬೇಕು ಸರ್, ನಿಂದರ್ಲ ಅಂದ್ರೆ ಈಗ ಪೂರಾ ಸೋಯಾಬೀನ್ ನಾಟಕಿ ಹೇಳ್ತಾವ್ರಿ ಸರ್, ಮತ್ ತೊಗರಿ ಹೋತಾವ್ರಿ ಸರ್. ಈಗ ಭಯಾನೇ ರೈತರಿಗೆ ಆಗ್ಲಕತ್ತಾವ್ರಿ ಸರ್. ಈಗ ಮಳೆ ನಿಂದರ್ಬೇಕು ಸರ್, ಮಳೆ ನಿಂದರದಲ್ಲಿ ಸೋಯಾಬೀನ ತೊಗರಿ ಉಳಿತಾವ್ರಿ ಸರ್. ಇಲ್ಲ ಅಂದ್ರೆ ಇನ್ನ ಜೋರಾದ ಮಳೆ ಬಂದ್ರಿ ಅಂದ್ರೆ ತೊಗರಿ ಹೋತಾವ್ರಿ ಸರ್, ಮತ್ತ ಸೋಯಾಬೀನ್ ಹೋಗ್ತಾವ್ರಿ ಸರ್. ಈಗ ಒಳಗಿಂದ ನಾಟಕಿ ಬರತಂಗ ಹಂಗ ಆಗ್ಯಾದ್ರಿ ಸರ್. ಸೋಮಶೇಖರ್ ಸರ್ಗೆ ನಮಸ್ಕಾರಗಳು. ನಮಸ್ಕಾರ ಸರ್, ನಾವು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಚಿಕ್ಕಬುದ್ರು ಗ್ರಾಮದಿಂದ ಧರ್ಮಣ್ಣ ಅಂಬಿಗರ್ ಅಂತ ಹೇಳಿಬಿಟ್ಟು ಮಾತಾಡ್ತಿರೋದು. ಮೇಘ ಸಂದೇಶ ಕಾರ್ಯಕ್ರಮ ಕೇಳುವ ನಮ್ಮೆಲ್ಲ ರೈತ ಮಿತ್ರರಿಗೂ ಹಾಗೂ ಮೇಘ ಸಂದೇಶ ಕಾರ್ಯಕ್ರಮ ನಡೆಸಿಕೊಳ್ಳುವ ನಮ್ಮ ರೂಲಿ ಸೋಮಶೇಖರ್ ಸರ್ ಇವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಕಳೆದ 2 ವಾರದಿಂದ ನಮ್ಮ ಕಡೆ ಮಳೆ ಬಂದಿಲ್ಲ, ನಮಗೆ ಈಗ ಮಳೆಯ ಅವಶ್ಯಕತೆ ಇದೆ. ನಮ್ಮ ಭಾಗದಲ್ಲಿ ಎಲ್ಲ ರೈತರು ಹೊಲದಲ್ಲಿ ಹತ್ತಿ ಮೆಣಸಿನಕಾಯಿ ಹಾಕಿದ್ದಾರೆ, ಮೆಣಸಿನಕಾಯಿ ನೀರಿಗೆ ಬಂದಿದೆ, ಹತ್ತಿ ಈಗೇನಪ್ಪ ಅಂದ್ರೆ ಬರ್ತಿ ಕಾಯಿ ಫಲ ಆ ತರ ಇದೆ. ಈ ಒಂದು ಮಳೆ ಬಂದ್ರೆ ನಮಗೆಲ್ಲ ರೈತರಿಗೆ ಸಂತೋಷವಾಗುತ್ತದೆ, ಆದ್ರೆ ಒಂದು ಮಳೆ ಬರಬೇಕಾಗಿತ್ತು, ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಮಳೆ ನಮ್ಮ ಭಾಗದ ಕಡೆಗೆ ಬರುತ್ತೆ ಬರದಿಲ್ಲ ಅಂತ ಈ ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಿ ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ಸ್ಪಂದಿಸಿದಂತಹ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಧನ್ಯವಾದಗಳು. ಆತ್ಮೀಯರೇ, ಈಗ ಹಸ್ತಾ ಮಳೆಯ ಅವಧಿ ನಡೆದದ. ಸೆಪ್ಟೆಂಬರ್ 26 ಹಸ್ತಾ ನಕ್ಷತ್ರ ಪ್ರವೇಶ ಆಗಿತ್ತು, ಅದು ಅಕ್ಟೋಬರ್ 10 ನಿರ್ಗಮಿಸ್ತಾ ಇದೆ, ಅಂದ್ರೆ ಗುರುವಾರ ನಿರ್ಗಮಿಸ್ತಾ ಇದೆ. ಈ ವರ್ಷ ಹಸ್ತಾ ಮಳೆ ಅಲ್ಪವೃಷ್ಟಿ ತರ್ತದಂತ ಹೇಳಿದ್ರು, ಮಾನ್ಸೂನ್ ದುರ್ಬಲ ಆಗ್ತದ ಅನ್ನುವಂತಹ ಮಾತಿತ್ತು, ಆಗ್ನೇಯ ಭಾರತದೊಳಗೆ ಹೆಚ್ಚು ಮಳೆ ಸಂಭವ ಅದ ಅನ್ನುವಂತಹ ಮಾತಿತ್ತು, ಮಲೆನಾಡು ಬಯಲುಸೀಮೆ ಒಳಗೆ ಚಳಿ ಹೆಚ್ಚಾಗಬಹುದು, ಆಗ್ನೇಯ ಭಾರತದೊಳಗೆ ಚಂಡಮಾರುತ ಬೀಸಬಹುದು ಅನ್ನುವಂತಹ ಸೂಚನೆಗಳು ಇದ್ದು, ಈ ಸಲ ಹಸ್ತಾ ಮಳೆ ಅಡ್ಡಿ ಇಲ್ಲ ಅನ್ನುವಷ್ಟು ಮಳೆಯನ್ನ ತಂದದ ಅಂತ ಹೇಳಿ ಹೇಳಬಹುದು. ಇನ್ನ ಮುಂದಿನ ನಕ್ಷತ್ರ ಚಿತ್ತಾ ಮಳೆ, ಚಿತ್ತಿ ಮಳೆ ಅಕ್ಟೋಬರ್ 10 ಪ್ರವೇಶ ಆಗ್ತಾ ಇದೆ. ಅಕ್ಟೋಬರ್ 23 ತನಕ ಚಿತ್ತಿ ಮಳೆಯ ಅವಧಿ ಇರ್ತದ. ಈ ಸಲ ಚಿತ್ತಿ ಮಳೆ ಭರ್ಜರಿಯಾದಂತಹ ಮಳೆ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿಶ್ವದ ಅನೇಕ ಕಡೆಗಳಲ್ಲಿ ಕುಂಭದ್ರೋಣ ಮಳೆಯಿಂದ ನಷ್ಟ ಸಂಭವ ಅದ ಅನ್ನುವಂತಹ ಮಾತದ. ಭಾರತದ ಅನೇಕ ಕಡೆಗಳಲ್ಲಿ ಜಡಿ ಮಳೆ ಆಗಬಹುದು, ವಾಯವ್ಯ ಭಾರತದ ಕೆಲವು ಕಡೆ ಜೋರು ಮಳೆ ಆಗ್ತದ ಅನ್ನುವಂತಹ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಚಿತ್ತಿ ಮಳೆ ಅಕ್ಟೋಬರ್ 12, 13, 15, 16, 17, 18, 19, 21, 23 ಈ ದಿನಗಳಂದು ಒಳ್ಳೆಯ ವೃಷ್ಟಿಯನ್ನು ತರಬಹುದು ಅನ್ನುವಂತಹ ಸೂಚನೆ ಅದ. ಇನ್ನೊಮ್ಮೆ ಈ ದಿನಾಂಕಗಳನ್ನು ಗಮನಿಸಬೇಕು. ದಿನಾಂಕ ಅಕ್ಟೋಬರ್ 12, 13, 15, 16, 17, 18, 19, 21, 23 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ಮಾಹಿತಿ ಸೂಚನೆ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಅಕ್ಟೋಬರ್ 9 ಬರುವ ಮಂಗಳವಾರ ಅಕ್ಟೋಬರ್ 15 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳೋದಾಯ್ತಪ್ಪ ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಈ ವಾರ ನೋಡುವುದಕ್ಕೆ ನಮಗ ಸಿಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಈ ಸಮಯದೊಳಗ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು, ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗ್ಯದ. ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಬಿಸಿಲಿನ ವಾತಾವರಣ, ಎಲ್ಲ ಬಗೆಯ ವಾತಾವರಣ ಈ ವಾರ ನಮಗ ನೋಡುವುದಕ್ಕೆ ಸಿಗ್ತದ ಅನ್ನುವಂತಹ ಒಂದು ಸೂಚನೆ ಅದ. ವಿಶೇಷವಾಗಿ ಶುಕ್ರವಾರ 11 ಮತ್ತು ಶನಿವಾರ 12 ಈ 2 ನಮ್ಮ ರೈತರು ಗಮನಿಸಬೇಕು. ಈ 2 ಸ್ವಲ್ಪ ಮಳೆ ಹೆಚ್ಚಿಗೆ ಆಗುವಂತಹ ಒಂದು ಸಾಧ್ಯತೆಗಳದಾವ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಉಳಿದ ದಿನಗಳಲ್ಲಿ ಸಹಿತ ಹಗುರ ಸಾಧಾರಣ ಮಳೆ ಅದಾವ, ಆದ್ರೆ ಈ 2 ಒಂದು ಸ್ವಲ್ಪ ಹೆಚ್ಚಿನ ಮಳೆಯನ್ನ ಪಡೆಯುವಂತಹ ಒಂದು ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಗುಡುಗು ಮಿಂಚುಗಳು ಇರ್ತಾವ. ಈ ಹಿಂದಿನ ವಾರಗಳಲ್ಲಿ ಕೂಡ ನಾವು ನೋಡಿದ್ದೀವಿ, ಅನೇಕ ದುರಂತಗಳು ಕೂಡ ನಡೆದಿದ್ದು ನಮ್ಮ ಗಮನದೊಳಗದ. ಅದಕ್ಕೆ ಗುಡುಗು ಮಿಂಚು ಇರುವಂತಹ ಒಂದು ಸಂದರ್ಭದೊಳಗೆ ತಾವು ದಯವಿಟ್ಟು ಎಚ್ಚರಿಕೆಯನ್ನ ವಹಿಸಬೇಕು. ಬಯಲಿನೊಳಗ ಕೆಲಸ ಮಾಡಬಾರದು, ಮತ್ತೆ ಎಲ್ಲಿ ವಿದ್ಯುತ್ ಇರ್ತದ ಅಂತ ಸಂಪರ್ಕ ಬರುವಂತಹ ಕಡೆ ನಾವು ಯಾವುದೇ ಕಾರಣಕ್ಕೂ ಇರಬಾರದು. ಆದಷ್ಟು ನಾವು ಮನೆ ಸೇರುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದೊಳಗೆ ನಾನು ಮತ್ತೆ ತಮಗೆ ನೆನಪು ಮಾಡಿ ಕೊಡ್ತಾ ಇದ್ದೀರಿ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ಮತ್ತೆ ಎಷ್ಟು ಪ್ರಮಾಣದ ಅನ್ನೋದನ್ನ ನಾವು ಈಗ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 9 ಮಳೆಯ ಸಾಧ್ಯತೆಗಳು ಶೇಕಡ 70%, ಗುರುವಾರ 10 ಮತ್ತು ಮಂಗಳವಾರ 15, 75, ಶುಕ್ರವಾರ 11 ರವಿವಾರ 13 ತನಕ 3 90 ಮತ್ತು ಸೋಮವಾರ 14 ಶೇಕಡ 80% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 45.9 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು 50%, ಗುರುವಾರ 10ನೇ ತಾರೀಕು 70%, ಶುಕ್ರವಾರ 11ರಿಂದ ರವಿವಾರ 13ರ ತನಕ 3 ದಿನಗಳವರೆಗೆ 90%, ಸೋಮವಾರ 14ನೇ ತಾರೀಕು 85% ಮತ್ತ ಮಂಗಳವಾರ 15ನೇ ತಾರೀಕು 75%ರಷ್ಟು ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 21.6 ಮಿಲಿಮೀಟರ್ನಷ್ಟು ಮಳೆ ಬರಬಹುದು ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 10ನೇ ತಾರೀಕು 80%, ಶುಕ್ರವಾರ 11ರಿಂದ ರವಿವಾರ 13ರ ತನಕ 90%, ಸೋಮವಾರ 14ನೇ ತಾರೀಕು 85% ಮತ್ತು ಮಂಗಳವಾರ 15ನೇ ತಾರೀಕು 65%ರಷ್ಟು ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 51.3 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 9, ಗುರುವಾರ 10 ಮತ್ತು ಸೋಮವಾರ 14 ಈ 3 ದಿವಸ ಮಳೆಯ ಸಾಧ್ಯತೆಗಳು 80%, ಶುಕ್ರವಾರ 11ರಿಂದ 13ರ ತನಕ 3 ದಿನಗಳವರೆಗೆ 90% ಮತ್ತು ಮಂಗಳವಾರ 15ನೇ ತಾರೀಕು 65%ರಷ್ಟು ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 58.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 9, ಗುರುವಾರ 10 ಈ 7 ದಿವಸ ಮಳೆಯ ಸಾಧ್ಯತೆಗಳು 85%, ಶುಕ್ರವಾರ 11ರಿಂದ ರವಿವಾರ 13ರ ತನಕ 3 ದಿವಸ 90%, ಸೋಮವಾರ 14ನೇ ತಾರೀಕು 80% ಮತ್ತು ಮಂಗಳವಾರ 15ನೇ ತಾರೀಕು 65%ರಷ್ಟು. ಕೊಪ್ಪಳ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 86.2 ಮಿಲಿಮೀಟರ್ನಷ್ಟು ಮಳೆ ಅಂದಾಜು ಮಾಡಲಾಗಿದೆ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 9, ಗುರುವಾರ 10 ಈ 2 ದಿವಸ ಮಳೆಯ ಸಾಧ್ಯತೆಗಳು 75%, ಶುಕ್ರವಾರ 11 ಮತ್ತು ಶನಿವಾರ 12 ಈ 2 ದಿವಸ 90%, ರವಿವಾರ 13, ಸೋಮವಾರ 14 ಈ 2 ದಿವಸ 85%, ಮಂಗಳವಾರ 15ನೇ ತಾರೀಕು 65%ರಷ್ಟು ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 50.6 ಮಿಲಿಮೀಟರ್ನಷ್ಟು ಮಳೆ ಬರಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 9 ಮತ್ತು ಸೋಮವಾರ 14ನೇ ತಾರೀಕು ಮಳೆಯ ಸಾಧ್ಯತೆಗಳು 80%, ಗುರುವಾರ 10ರಿಂದ ರವಿವಾರ 13ರ ತನಕ 4 ದಿನಗಳವರೆಗೆ 90% ಮತ್ತು ಮಂಗಳವಾರ 15ನೇ ತಾರೀಕು 70%ರಷ್ಟು ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 82.7 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 9ನೇ ತಾರೀಕು ಅಲ್ಲದೆ ಗುರುವಾರ 10ನೇ ತಾರೀಕು ಮಳೆಯ ಸಾಧ್ಯತೆಗಳು 85%, ಶುಕ್ರವಾರ 11, ಶನಿವಾರ 12 ಮತ್ತು ರವಿವಾರ 13 ಈ 3 ದಿವಸ 90%, ಸೋಮವಾರ 14ನೇ ತಾರೀಕು 80% ಮತ್ತು ಮಂಗಳವಾರ 15ನೇ ತಾರೀಕು 75%ರಷ್ಟು ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 72.9 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 9 ಮತ್ತು ಗುರುವಾರ 10 ಅಲ್ಲದೆ ಮಂಗಳವಾರ 15 ಈ 3 ದಿವಸ ಮಳೆಯ ಸಾಧ್ಯತೆಗಳು 70%, ಶುಕ್ರವಾರ 11, ಶನಿವಾರ 12 ಈ 2 ದಿವಸ 90%, ರವಿವಾರ 13ನೇ ತಾರೀಕು 85% ಮತ್ತು ಸೋಮವಾರ 14ನೇ ತಾರೀಕು 80%ರಷ್ಟು ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 51.2 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಇನ್ನು ನೆರೆಯ ಜೈರಾಬಾದ್ ತಾಲೂಕಿನೊಳಗ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು 50%, ಗುರುವಾರ 10ನೇ ತಾರೀಕು ಮತ್ತು ಮಂಗಳವಾರ 15ನೇ ತಾರೀಕು ಈ 2 ದಿವಸ 75%, ಶುಕ್ರವಾರ 11, ಶನಿವಾರ 12 ಈ 2 ದಿವಸ 90%, ರವಿವಾರ 13 ಮತ್ತು ಸೋಮವಾರ 14 ಈ 2 ದಿವಸ 85%ರಷ್ಟು ಅನ್ನುವಂತಹ ಸೂಚನೆ ಅದ. ಜೈರಾಬಾದ್ ತಾಲೂಕಿನೊಳಗ ಒಂದು ವಾರದ ಅವಧಿಯೊಳಗ 19.7 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಆತ್ಮೀಯರೇ, ಇದು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆ ಮತ್ತು ಮಳೆಯ ಪ್ರಮಾಣದ ಬಗ್ಗೆ ನಾವು ನೋಡಿಕೊಂಡಿವಿ. ಕೊಪ್ಪಳ ಜಿಲ್ಲೆ ಒಳಗ ಈ ಸಲ ಎಲ್ಲಕ್ಕಿಂತ ಹೆಚ್ಚಿನ ಮಳೆ ಆಗಬಹುದು. ನಂಬರ್ 1 ಸ್ಥಾನದೊಳಗದ 86.2 ಮಿಲಿಮೀಟರ್ನಷ್ಟು, ಆ ನಂತರ ಬಳ್ಳಾರಿ ಜಿಲ್ಲೆ 82.7 ಮಿಲಿಮೀಟರ್ನಷ್ಟು, ಬಾಗಲಕೋಟೆ ಜಿಲ್ಲೆ 3ನೇ ನಂಬರ್ 72.9 ಮಿಲಿಮೀಟರ್ನಷ್ಟು, ಆ ನಂತರ ವಿಜಯಪುರ ಜಿಲ್ಲೆ 58.5 ಮಿಲಿಮೀಟರ್ನಷ್ಟು, ರಾಯಚೂರು 51.3 ಮಿಲಿಮೀಟರ್ನಷ್ಟು, ನೆರೆಯ ಸೊಲ್ಲಾಪುರ ಜಿಲ್ಲೆ 51.2 ಮಿಲಿಮೀಟರ್, ಯಾದಗಿರಿ ಜಿಲ್ಲೆ 50.6 ಮಿಲಿಮೀಟರ್, ಕಲಬುರಗಿ ಜಿಲ್ಲೆ 45.9 ಮಿಲಿಮೀಟರ್, ಬೀದರ್ ಜಿಲ್ಲೆ 21.6 ಮಿಲಿಮೀಟರ್, ನಂತರ ಎಲ್ಲಕ್ಕಿಂತ ಅಲ್ಪ ಮಳೆ ಜೈರಾಬಾದ್ ತಾಲೂಕಿನೊಳಗ 19.7 ಮಿಲಿಮೀಟರ್ನಷ್ಟು ಅನ್ನುವಂತಹ ಒಂದು ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಆತ್ಮೀಯರೆ, ಇದರೊಳಗೆ ನಾವು ಬದಲಾವಣೆಗಳನ್ನ ಕಾಣಬಹುದು. ಏನು ಮಿಶ್ರ ವಾತಾವರಣ ಈ ವಾರದೊಳಗದ, ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಮಳೆಯ ವಾತಾವರಣ, ಇದರ ಜೊತೆ ಗುಡುಗು, ಮಿಂಚು, ಸಿಡ್ಲು, ಇವೆಲ್ಲ ವಾತಾವರಣವನ್ನ ನಾವು ಈ ಸಲ ನೋಡಬಹುದಾಗಿದೆ. ಅದಕ್ಕೆ ಇಂಥ ಒಂದು ವಾತಾವರಣದೊಳಗೆ ತಮ್ಮ ಕೃಷಿ ಯೋಜನೆಗಳನ್ನು ತಾವು ಸೂಕ್ತವಾಗಿ ವಿಚಾರ ಮಾಡಿ ಮುಂದುವರೆಸಿಕೊಂಡು ಹೋಗ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ವಿಶೇಷವಾಗಿ ಈ ಮಿಂಚು ಗುಡುಗು ಇರುವಂತಹ ಒಂದು ಸಂದರ್ಭದೊಳಗೆ ತಾವು ಎಲ್ಲ ಎಚ್ಚರಿಕೆಯನ್ನು ವಹಿಸಿರಿ, ತಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಇದರೊಳಗೆ ಬದಲಾವಣೆಗಳು ಆಗಬಹುದು, ನಾವು ತಮ್ಮ ಗಮನಕ್ಕೆ ಅದನ್ನು ತರತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಮಿತ್ರರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ರೈತ ಬಾಂಧವರೇ, ಇದುವರೆಗೆ ಸರಣಿ ಮೇಘ ಸಂದೇಶದ 679 ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್, ಎಸ್ ರುಳಿ. ಕೃಷಿರಂಗದಲ್ಲಿ ಈಗ ನಾಗವ್ವ ಮಲ್ಲಪ್ಪ ಕಾಂಬಳೆ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದ. ನಂಬದ ತಾರೆ ಏಡಿ ಅಣವಂಬ ಗಂಟೆ ವಾಡೆ ಓದೋ ನಂಬ ದಾರೆ ಏಡಿ ಯೇಸು ದೇಖ ಎಲ್ಲರ ಕೂಡೆ ಸತ್ಯವಾಗಿ